ಗುರುವೆ ತೋರೆ ಮಗೆ ತವ ಮಹಿಮೆಯಿರುವ ನೀರೆ ಮಗೆ ಭಕೋತಿಯನ್ನು ಕನಕನದಿ ದೇವ ಹೇ ಗುರುವೆ ತೋರೆ ಮಗೆ ತವ ಮಹಿಮೆಯಿರುವ ತನಗಾಗಿ ಕೊರಗುವ ಮನವನು ನಿನಗಾಗಿ ಮೀರಿರುವ ಮನವನು ನೀನು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಜಗದಲ್ಲಿ ಸುಖವಿಲ್ಲ ನಿನ್ನಲ್ಲಿ ದುಃಖವು ಜಗವೆಲ್ಲವೂ ತಿಗುವುದು ನಿಜವೊಂದೇ ನೀವು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಎಂದೆಂದು ನಿನ್ನಲ್ಲಿ ಇರುವಂತೆ ಮಾಡು ಅಜ್ಞಾನ ಕತ್ತಲೆಯು ಕವಿದಿರುವುದು ಯಮಗೆ ಸುಜ್ಞಾನ ಬೆಳಕನ್ನು ಹರಿದು ನೀ ದೇವ ಆನಂದ